ಸುಗಾನರ ಪರವನೆ ಗಜವದನ ಬೇಡುವೆ ಪಾಸಾಂ ಕುಸಾದರ ಪರಮ ಪವಿತ್ರನೆ ಪಾಸಾಂ ಕುಸಾದರ ಪರಮ ಪವಿತ್ರನೆ ಮೋಸಕ ವಾಗನನೆ ಮುನಿ ಜನ ವಿನುತನೆ ಮೋಸಕ ವಾಗನನ ಮುನಿ ಜನ ವಿನುತನೆ ಗಜವದನ ಬೇಡುವೆ ಗೌರೇ ತನೆಯ ಪ್ರಿದಗ ವಂದಿತನೆ ಸುಗನರ ಪೊರವನೆ ಗಜವದನ ಬೇಡುವೆ ಮೋಜದಿ ನಿಮ್ಮೆಯ ಪಾದವ ತೋರೆ ಮೋಜದಿ ನಿಮ್ಮೆಯ ಪಾದವ ತೋರೆ ಸಾಧು ವಂದಿತನೆ ಆಧಾರದಿಂದಲೇ ಸಾಧು ವಂದಿತನೆ ಆಧಾರದಿಂದಲೇ ಸರಸಿ ಜನ ಬಸೆ ಪುರಂದರ ವಿಠಲನೆ ಸರಸಿ ಜನ ಬಸೆ ಪುರಂದರ ವಿಠಲನೆ ನಿರುತದಿ ನೆನೆವಂತೆ ವಾರವನು ಕರುಣಿಸೋ ನಿರುತದಿ ನೆನೆವಂತೆ ವಾರವನು ಕರುಣಿಸೋ ಗಜವದನ ಬೇಡುವೆ ಗೌರಿ ತನಯ ಜಗವಂದಿತನೆ ಸುಗನರ ಪೊರೆವನೆ ಗಜವದನ ಬೇಡುವೆ ಅಮ್ಮಜಯಿ ನಮ ಸ್ವಾರ್ವತಿ ಪದಿಯರ ಕರಮ ಬಡವರು ಮನಗ ಜ್ಯೋತಿ ಬಲಗಾರು ಮನಗ ಜ್ಯೋತಿ ಗುರುದೇವಾ ಅರಸುಗಳ ಮನಗ ಜ್ಯೋತಿ ಗುರುಸುಗಳ ಮನಗ ಜ್ಯೋತಿ ಗುರುಕಾರ ಮನೆ ಜ್ಯೋತಿ ಸತ್ತೋರ ಮನವಳಗ ಜ್ಯೋತಿ ಎತ್ತೋರ ಮನವಳ ಜ್ಯೋತಿ ಕೂಲಿ ಹೇಳದಿಂದ ಜಾತಿ ಒಳಗೆ ತುಡುಪ್ಪನ ಜ್ಯೋತಿ ದರಗ ದೊಡ್ಡಯ್ಯ ತುಂಬದ ಬುಧವಾರ ಸತ್ತುವಂತರ ಮುಗಿಯೊಳಗೆ ಎತ್ತು ಬೇಸುಂಡೆ ತಪ್ಪು ಹೊತ್ತಾಗಿ ನಿನ್ನ ಪಾದ ಕರುವಾಗಿ ದರಗ ದೊಡ್ಡಪ್ಪ ನಿನ್ನ ಕಳೆ ಉಂಟಾಗಪ್ಪ ವಲ್ಲ ಉತ್ತದ ಒಡೆಯಾವಪ್ಪ ಕಾಡಗಟ್ಟಗ ಮನ್ನಾವಪ್ಪ ಸೀತೆಯ ಸ್ವಾಮಿ ಬನ್ನಿ ಕಂಡಾಯ್ದ ಒಡೆಯ ಲಿಂಗಯ್ಯ ನೀವೆ ಬನ್ನಿ ಕಂಡಾಯ ಉತ್ತು ಗಂಡು ತಂಬೂರಾಯ ಕಂಡ ಕಾವಿ ಜೋಳಿಗೆ ತಂದೆ ಕಿಂಕಳಗ ಕಂಡ ಮುದ್ದಮ್ಮನ ಮನಗ ನನ್ನ ದೊಡ್ಡವರೇ ದೇವಾದಂತ ಸೀತೆಯ ಸ್ವಾಮಿ ಬನ್ನಿ ಒಡೆಯ ಮುದ್ದಮ್ಮನ ಮನಗ ನಮ್ಮಪ್ಪ ಪಾರಂಜ್ಯೋತಿ ದೊಡ್ಡವರೇ ಹೊರಟವರ ಮುದ್ದಮ್ಮ ನಾ ಮನೆಯ ತಂದ ದುರ್ರು ದುರ್ರು ನೋಡುತ್ತಾರ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಬರಬರ ವಸ್ತು ಪಾವನ ಮೂರ್ತಿ ಪರಂಜ್ಯೋತಿ ದರಗ ದೊಡ್ಡವರು ಮುದ್ದಮ್ಮನ ಮನ ಅಬಾಕಲು ಗುರುಟಿದ್ದಾರ ಆ ಮುದ್ದಮ್ಮನ ಮನ ದುರ್ಗುಟ್ಟಗಳು ನೋಡಿದ್ದಾರೆ ಬ್ರಹ್ಮಚಾರಿ ಮಡದಿ ಶರಣ ಮುದ್ದಮ್ಮನವರು ಕಾಮಜೇನ ಕಟ್ಟಗಂಡು ಕರುವನೆ ಬಿಡಗಂಡು ಮುದ್ದಿ ಉಲ್ಲನ್ನೇ ಹಾಕೊಂಡು ಉತ್ತಿರ ಪಡ ಸೀರ ಮಣ್ಣ ಇತ್ತಂತೇಳಿ ಚಿನ್ನ ತಮಟಗ ಮ್ಯಾಲ ಕೂತಗಣ ಮುದ್ದಮ್ಮ ಎಳೆಯ ಕೆಂಪ ಚಾರಿಗ ಉಳ ಕಾಮಜೇನ ಕರದಳಂತ ಸಿದಯ್ಯ ಮಾರಳ್ಳಿ ಒಳಗ ಲಿಂಗಯ್ಯ ನೀವೇ ಬನ್ನಿ ಎಳೆಯ ಕೆಂಪ ಚಾರಗ ಉಳ ಕಾಮಜೇನ ಕರವಾಗ ಅಪ್ಪ ಪಾರಂಜ್ಯೋತಿ ಮುದ್ದಮಾನ ದುಡುವ ಸ್ವಲ್ಪ ನೋಡಬೇಕು ಅಂದದಂತ ಸಿದಯ್ಯ ಸ್ವಾಮಿ ಬನ್ನಿ ಕಂಡೈದ ಒಡೆಯ ಲಿಂಗಯ್ಯ ನೀವೇ ಬನ್ನಿ ಯಾವಾಗ ಮುದ್ದಮ್ಮನ ದುಡ ನೋಡಬೇಕು ಅಂತ ಪಂಚಾಳ ಪರಂಜ್ಯೋತಿ ದರ ದೊಡ್ಡವರು ಹೌದು ಅರವನ ಗುರು ದೀಕ್ಷಾ ಗುರು ಪಡೆದ ದೀಕ್ಷಾಡುಗರು ಸಂಗಣ ಭಿಕ್ಷಾ ಆದಿ ಎಲವಾರು ಭಿಕ್ಷಾ ಜ್ಯೋತಿಲಿಂಗ ಭಿಕ್ಷಾ ದರ ತಂದೊರ ಭಿಕ್ಷಾ ನನ್ನ ದರಗ ದೊಡ್ಡರ ಭಿಕ್ಷಾ ಮೂತ್ತುಳೆ ಭಿಕ್ಷಾ ನನ್ನ ಮುಕ್ಕಳ್ಳೇಶ್ವರ ಭಿಕ್ಷಾ ಉತ್ತರ ದೇಶದ ಭಿಕ್ಷಾ ಕಂಡರ ಭಿಕ್ಷಾ ಮುದ್ದಮ್ಮನ ಮನ ಒಳಗ ಮುದುಳು ಭಿಕ್ಷಾ ಹಂಗಾರಂತ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಗಂಗಾಧಾರ ಲಿಂಗಯ್ಯ ಬನ್ನಿ ಯಾವಾಗ ಮಹಾನುಭಾವ ದರ್ಗ ದೊಡ್ಡವರು ಶರಣಿಯಾದ ಮುದ್ದಮ್ಮನ ಮುಂಬಾಗಿಲು ಭಿಕ್ಷಾ ಸಾರಿದ್ದಾರ. ಅಪ್ಪಾಜಿಯವರು ಸಾರು ಅಂತ ಸಬತಾ ಕಾಮಗೇನು ಕರೆ ಅಂತ ಸಪ್ತಕ್ಕ ಮುದ್ದಮ್ಮನ ಕೇಳಾಗ್ಲಿಲ್ಲ. ಅಷ್ಟತ್ತು ನೋಡವರ ಇಷ್ಟತ್ತು ನೋಡವರ ಅಪ್ಪ ಪಾರ ಎಪ್ಪತ್ತೇಳು ಕುಡು ಜಡಿಯ ತಂದ ಎಡಕ ಬಲಕ ಉದುರುತ್ತಾಳ ಶಿಕಯ್ಯ ಸ್ವಾಮಿ ಬನ್ನಿ ಮಾರಳ್ಳಿ ಒಳಗ ಲಿಂಗಯ್ಯ ನೀವೇ ಬನ್ನಿ ಮನ ಒಳಗಿದ ಕಂಡು ನನ್ನ ಭಾಗ್ಯವಂತನ ಮಡದಿ ಕರದ ಕಾಂಚನ ಕೊಟ್ಟು ಮುರದಲ್ಲಿ ಬಿಕ್ಷವಾಗಿಡಿ ಮರುವಾದಿ ಮಾಡಲಿಲ್ಲ ಇಲ್ಲೇ ಇದರ ಕಂದ್ರ ನವಕ್ಕೆ ನವದಾನ ನನ್ನ ಮನ ಒಳಗ ಆಗಿಲ್ಲ ಕೊಡ್ತೀನಿ ಅಂತ ಹೇಳಿದ್ರ ತಾಮ್ರ ತಗಡದ ಕಾಸು ಕೈಯೊಳಗ ಆಗಿಲ್ಲ ಮುಂದಕ್ಕೆ ಹೋಗುವಂತ ಅವಳು ಮೂರು ಮಾತಾಡಲಿಲ್ಲ ಇವರೊಟ್ಟ ಒಳಗಿರ ಮರ್ಮಾನ ಎಷ್ಟು ಅಂತ ಹೇಳಲಪ್ಪ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಭಾಗ್ಯವಂತನ ಮಡದಿ ದೂರು ಮ್ಯಾಗಲ ಜ್ಞಾನ ನಿಮ್ಮಂತ ಬಲಗಾರರಿಗೆ ಉಳು ಸಿರಿ ಮ್ಯಾಗಲ ಜ್ಞಾನ ನಿನ್ ಸಿರಿ ಸಂಪತ್ತ ನಾಳ ನೋಡುತ್ತೀನಿ ಅಂದರಂತ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಗಂಗಾಧಾರ ಲಿಂಗಯ್ಯ ಬನ್ನಿ ಯಾವಾಗ ಮಹಾನುಭಾವ ದರ್ಗ ದೊಡ್ಡವರು ಹೇಳಿದ್ರು ಶರಣಿಯಾದ ಮುದ್ದಮ್ಮ ಕರೆದ ಕಾಂಚಾಣ ಕೊಟ್ಟು ಮರದಲ್ಲಿ ಭಿಕ್ಷಾ ಕೊಟ್ಟು ಮರವಾದಿ ಮಾಡಲಿಲ್ಲ ಇಲ್ಲ ನವಕ್ಕೆ ನಮಗಾನ ನನ್ನ ಮನೆಯೊಳಗಿಲ್ಲ ಕೊಡ್ತೀನಿ ಅಂತ ಹೇಳರು ತಾಮ್ರ ತಗಡ ಕಾಸು ನನ್ನ ಕೈಯೊಳಗಿಲ್ಲ ಮುಂದಕ್ಕೆ ಹೋಗುವಂತ ಮೂರು ಮಾತಾಡಲಿಲ್ಲ ಜಗತ್ತದಲ್ಲಿ ಬಡವ್ರಿಗೆ ದೇವ್ರ ಮ್ಯಾಗಲಿಗೇನ ಅಥವಾ ಬಲಗಾರ ಸಿರಿ ಸಂಪತ್ತಿನ ಮ್ಯಾಗಲಿಗೇನ ಸಿರಿ ಸಂಪತ್ತು ನೋಡ್ತೀನಿ ಅಂತ ದರ ದೊಡ್ಡ ಮುತ್ತು ನಾ ಜೋಳದ ಅಪ್ಪಾರಂಜೋತಿ ಕಪ್ಪು ಹೊದುಳ್ತವ ತಗದಾರಂತ ಕಾಮದೇನಗೆ ಇಟ್ಟಾರಯ್ಯಾ ಸ್ವಾಮಿ ಬನ್ನಿ ಕಂಡೈರ ವಡ ತಗದೋ ಉತ್ತರದೇತ ನಮ್ಮಪ್ಪ ಕಾಮಜೇನಿಟ್ಟವರ ಎತ್ತಿನ ಮಾನ ದುಡ್ತ ಕಾಮಜೇನು ಬಿದ್ದೈತ ಕಾಮಜೇನು ಬಿದರಿ ತಂತ ಕಾಲ ನಾದರ ಎತ್ತಿ ತಂತ ಸೀತಯ್ಯ ಸ್ವಾಮಿ ಬನ್ನಿ ಗುರುದೇವ ಯಾವ ಕಪ್ಪು ದುಳಿತವನ್ನು ತೆಗೆದು ಕಾಮಜೇನು ಇಟ್ಟಿದ್ದಾರ ದರ್ಗ ದೊಡ್ಡವರು ಹೌದು ಕಾಮಜೇನು ಬೆದರಿ ಕಾಲನೆತ್ತಿ ಕರೆಯಂಡೆ ಆ ಪಠೀರನ್ನ ಬಿಡುತ್ತೆ ಅಂಡಾ ಒಳಗಿದ್ದಾಲ್ ಭೂಮಿ ಪಾಲಾಯ್ತು ಅಂಡೊಂದು ಕಮಂಟಗ ತೂಕ ರಾತಿದ್ದು ಮುದ್ದಿ ಹಿಂದಕ್ಕೆ ಮಂಟಗಂಡ ಆ ಬಾಗಲ್ ನಿಂತಿರ ದೇವ್ರ ಮುದ್ದಿ ದುರ್ರು ದುರ್ರ ನೋಡುತ್ತಾಳ ಸೀತಯ್ಯ ಸ್ವಾಮಿ ಬನ್ನಿ ಬಾಗಲ್ ನಿಂತಿರ ದೇವ್ರ ನನ್ನ ಭಾಗ್ಯವಂತನ ಮಡದಿ ಒಳ ದುರ್ಗುಟ್ಕೊಂಡು ನೋಡವಳ ಮಾಯವೇಷದಿಂದ ಬಂದಿರುವ ನಮ್ಮಪ್ಪ ಅನ್ನದು ಮುದ್ದು ಗೊತ್ತಾಗಲಿಲ್ಲ ಅಪ್ಪ ದೇವ್ರ ಕಂಡಳಂತ ನೋಡ್ಕೊಳ್ಳ ಕಂಡಳಂತ ಸೀತಯ್ಯ ಸ್ವಾಮಿ ಬನ್ನಿ ಆ ದಾರಿ ಮಡದಿ ಲಿಂಗಯ್ಯ ನೀವೇ ಬನ್ನಿ ಮಾಯವೇಷದಿಂದ ಬಂದಿರುವ ಮಹಾನುಭಾವ ದರ್ಗ ದೊಡ್ಡವರು ಅನ್ನೋದು ಮುದ್ದಮ್ಮನ ಗೊತ್ತಾಗಲಿಲ್ಲ ಹೌದು ಅಪ್ಪಾಜಿಯವರು ಕಂಡ ನೊರ್ಕನಲ್ಲಿ ಕಡಿದಿದ್ದಾಳ ಎಲ್ಲ ಹುಚ್ಚು ಮುಂಡ ಮಗನ ಹೌದು ಇಂದು ಲತ್ತೋವಿಲ್ಲ ಲತ್ತೋವಿಲ್ಲ ಹುಟ್ಟು ಮುಡಕ್ಕೂ ಮೊದಲಾಗ ನನ್ನ ಮುಂಬಾಗಂಡ ಭಿಕ್ಷಾವಾಸರದೆಲ್ಲ ಭಿಕ್ಷಕ್ಕೆ ಬಂದ ಮುಂಡ ಮಗನ ಒತ್ತೋ ಗೊತ್ತೋ ಇಲ್ಲ ವೇಣ ಸಿದ್ದಯ್ಯ ಸ್ವಾಮಿ ಬನ್ನಿ ಪರದೇಶಿ ಮಗನ ಲಿಂಗಯ್ಯ ಬನ್ನಿ ಮುದ್ದಮ್ಮ ಹಡದ ಮಾತ ಅಣ್ಣನ ದೊಡ್ಡವರು ಕೇಳ್ಕೊಂಡ ಅಂದಾಗ ಅವನ ಕವ್ವ ಆಡಾಗೆ ಅಡ್ಕವ್ವ ಲಕ್ಕು ಸಿಕ್ಕರು ನೀವು ಭಿಕ್ಷ ಮಾಡೋ ನಾಮ ಎಷ್ಟು ಬಹದರು ಕಂದ ನಮಗ ಕೋಪವಿಲ್ಲ ಅಂದಾರಂತ ಸೀತಯ್ಯ ಸ್ವಾಮಿ ಶಬಾಸ್ ನನ್ ಕಂದ. ಅಂದಾಗ ಅನ್ಬಹುದು ಹರಡಾಗ ಆಡ್ಕೋವ. ಹೌದು, ಯಾಕಂದ್ರೆ ಲಕ್ಷಕರು ನೀವು ಮುರುಗಬೇಕು. ಅರಿಜೊಳಗ ಸಿಕ್ಕಾಕೊಂಡು ದೇತ್ ಮೇಲೆ ಭಿಕ್ಷ ಮಾಡೋರು ನಾನು. ಹೌದು, ನೀವೆಷ್ಟವಾದರೂ ಕಂದ ನಮಗ ಕೋಪವಿಲ್ಲ. ಅಂದರಂತ ಸಿದಯ್ಯ ಸ್ವಾಮಿ ಬನ್ನಿ ನನ್ನ ಗುರುವೇ ನಿಂಗಯ್ಯ ನೀವೇ ಬನ್ನಿ. ಎಷ್ಟವಾದರೂ ಕಂದ ನನ್ನ ಕೋಪವೇ ನನಗಿಲ್ಲ. ಈ ಭಿಕ್ಷ ಮಾಡ್ಕೊಂಡು ತಿರ್ಕ ತಿನ್ನೋ ಕೋಪವ್ಯಾಕ ನನ್ನ ಕಂದ ಸಿದಯ್ಯ ಸ್ವಾಮಿ ಬನ್ನಿ ಮುದ್ದಮ್ಮ ಸೇರ ಲಿಂಗಯ್ಯ.